ಇವತ್ತಿನ ಕಾರ್ಯಕ್ರಮದೊಳಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಲಡ್ ಕ್ಯಾನ್ಸರ್ ರಕ್ತದ ಅರ್ಬುದ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಗಿರೀಶ್ ಕಾಮತ್ ಅವರಿದ್ದಾರೆ. ಡಾಕ್ಟರ್ ಗಿರೀಶ್ ಕಾಮತ್ ಅವರು SDM ಆಸ್ಪತ್ರೆಯೊಳಗೆ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಡಾಕ್ಟರ್ ಗಿರೀಶ್ ಕಾಮತ್ ಅವರು ಮೂಲತಃ ಧಾರವಾಡದವರು. ತಮ್ಮ MBBS ಮತ್ತು MD ಪದವಿಗಳನ್ನು ಬಿಜಾಪುರದ ವೈದ್ಯಕೀಯ ಕಾಲೇಜಿಂದ ಪಡ್ಕೊಂಡಿದ್ದಾರೆ. ನಂತರ ರಕ್ತಶಾಸ್ತ್ರ ಮತ್ತು ಹಿಮೋಟೊ ಓಂಕಾಲಜಿಯನ್ನು ಅದರೊಳಗೆ DNB ಪದವಿಯನ್ನು ಪುಣೆಯ ಸಹ್ಯಾದ್ರಿ ಆಸ್ಪತ್ರೆಯೊಳಗೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಗಿರೀಶ್ ಕಾಮತ್ ಅವರು ಫೆಲೋಶಿಪ್ ಇನ್ ಹೊಮೆಟೊ ಆಂಕಾಲಜಿ ಆ್ಯಂಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೊಚ್ಚಿ ಕೇರಳದ ಅಮೃತಾನಂದಮಯ ವೈದ್ಯಕೀಯ ಕಾಲೇಜಿನೊಳಗೆ ವಿಶೇಷವಾದ ಈ ಫೆಲೋಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ SDM ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿದರು. ಈಗ ಸಹ ಪ್ರಾಧ್ಯಾಪಕರಾಗಿ ರಕ್ತಶಾಸ್ತ್ರ ವಿಭಾಗದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಅರ್ಬುದ ಕ್ಯಾನ್ಸರ್, ವಿಶೇಷವಾಗಿ ಬ್ಲಡ್ ಕ್ಯಾನ್ಸರ್ ಅಂದರೆ ಇನ್ನೂ ಕೂಡ ಸಾಕಷ್ಟು ಭಯ. ನಗರ ಪ್ರದೇಶಗಳಲ್ಲಿ ಕೂಡ ಬ್ಲಡ್ ಕ್ಯಾನ್ಸರ್ ಬಂದರೆ ಉಳಿಯೋದಿಲ್ಲ ಅನ್ನೋ ಒಂದು ವ್ಯಾಪಕ ಅನಿಸಿಕೆ ಇದೆ. ಅದು ಖಂಡಿತವಾಗಿ ತಪ್ಪು. ಮೊದಲೇ ಅದನ್ನು ಕಂಡುಹಿಡಿಯಲು ಸಾಧ್ಯ ಆದರೆ ಖಂಡಿತವಾಗಿ ಕ್ಯಾನ್ಸರ್ಗೆ ಮದ್ದಿದೆ. ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ನಾವು ಆರೋಗ್ಯಯುತ ಜೀವನವನ್ನು ನಡೆಸ್ಬೋದು. ಈ ಕುರಿತಂತೆ ನಿಮ್ಮಲ್ಲಿ ಒಂದು ವಿಶ್ವಾಸವನ್ನು, ನಿಮ್ಮಲ್ಲಿ ಒಂದು ದೃಢತೆಯನ್ನು ಮೂಡಿಸಲಿಕ್ಕೆ ಡಾಕ್ಟರ್ ಗಿರೀಶ್ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಎಲ್ಲ ಕರೆಗಳನ್ನು ನಾವು ತಗೊಳ್ತೀವಿ. ಅದಕ್ಕಿಂತ ಮೊದಲು ಡಾಕ್ಟರ್ ಗಿರೀಶ್ ಕಾಮತ್ ಅವರಿಂದ ಈ ಬ್ಲಡ್ ಕ್ಯಾನ್ಸರ್ ಅರ್ಬುದ ರಕ್ತದ ಏನು ಅರ್ಬುದ ಏನಿದೆಯಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಅಂತ. ಡಾಕ್ಟರ್ ಗಿರೀಶ್ ಕಾಮತ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಆರಂಭದೊಳಗೆ ನಮ್ಮ ಕೇಳುಗರಿಗೆ ಒಂದು ಪ್ರಪ್ರಥಮ ಮಾಹಿತಿಯನ್ನು, ಯಾಕಂದರೆ ಇವತ್ತು ನಾಲೆಜ್ ಇಸ್ ಪವರ್, ನಾವು ಜಾಸ್ತಿ ಮಾಹಿತಿ ಮಾಡಿಕೊಂಡಷ್ಟು ಕೂಡ ಖಂಡಿತವಾಗಿ ಕೂಡ ಆನ್ಲೈನ್ ವರ್ಲ್ಡ್, ಯಾಕಂದರೆ ಇಂಟರ್ನೆಟ್ ವರ್ಲ್ಡ್ ಇದೆ, ಎಷ್ಟೋ ನಾವು ಓದಿದ್ರೆ ತಿಳಿತದೆ, ಆದರೆ ತಜ್ಞ ವೈದ್ಯರಿಂದ ಕೇಳೋ ಒಂದು ಪರಿಪಾಠ ಏನಿದೆ ಅಲ್ಲ ಅದು ನಿಜವಾಗಿ ಕೂಡ ಅದು ತುಂಬ ಒಂದು ವಿಶ್ವಾಸವನ್ನು ಮೂಡಿಸ್ತದೆ ಮತ್ತು ಧೈರ್ಯವನ್ನು, ಒಂದು ಆತ್ಮವಿಶ್ವಾಸದಿಂದ ಎಂಥ ಒಂದು ರೋಗವನ್ನು ಆದರೆ ಎದುರಿಸುವಂಥ ಶಕ್ತಿಯನ್ನು ತಂದುಕೊಡ್ತದೆ. ಆ ನಿಟ್ಟಿನೊಳಗೆ ಈ ಅರ್ಬುದ ವಿಶೇಷವಾಗಿ ರಕ್ತ ಕ್ಯಾನ್ಸರ್ ಬಗ್ಗೆ, ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡ್ಬೋದಾ? ಧನ್ಯವಾದಗಳು ಸರ್. ವೈದ್ಯಕೀಯ ವಿಜ್ಞಾನ ಇಷ್ಟೊಂದು ಮುಂದುವರೆದು ಬಹಳಷ್ಟು ಕ್ಯಾನ್ಸರ್ ರೋಗಗಳಿಗೆ ಒಳ್ಳೆಯ ಚಿಕಿತ್ಸೆ ಲಭ್ಯವಿದ್ದರೂ ಕ್ಯಾನ್ಸರ್ ಎಂದ ತಕ್ಷಣ ಪ್ರತಿಯೊಬ್ಬರೂ ತುಂಬ ಗಾಬರಿಯಾಗುತ್ತಾರೆ. ಇದೆಂದು ವಾಸಿಯಾಗದ ರೋಗ ಎಂದುಕೊಂಡು ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳುತ್ತಾರೆ. ಅದರಲ್ಲೂ ರಕ್ತದ ಕ್ಯಾನ್ಸರ್ ಇದೆ ಎಂದು ಗೊತ್ತಾದರೆ ಈ ಗಾಬರಿ ಇನ್ನೂ ಹೆಚ್ಚು. ಆದರೆ ಹೀಗೆ ಗಾಬರಿ ಪಡುವ ಅಗತ್ಯ ಖಂಡಿತ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಲಭ್ಯವಿರುವ ಚಿಕಿತ್ಸೆಗಳಿಂದ ಈ ತರಹದ ರೋಗಗಳನ್ನು ಗುಣಪಡಿಸುವ ಸಾಧ್ಯತೆ ಇದ್ದೇ ಇದೆ. ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಅಂದರೆ ರಕ್ತದ ಕ್ಯಾನ್ಸರ್ ಒಂದೇ ರೋಗವಲ್ಲ. ರಕ್ತದ ಕ್ಯಾನ್ಸರ್ನಲ್ಲೂ 10 ಹಲವಾರು ತರಹದ ವಿಭಿನ್ನ ಪ್ರಕಾರಗಳಿವೆ. ಪ್ರತಿಯೊಂದು ಪ್ರಕಾರದ ನಡವಳಿಕೆ ಮಾಡುವ ತೊಂದರೆಯ ಪ್ರಮಾಣ ಹಾಗೂ ಅವುಗಳ ಚಿಕಿತ್ಸಾ ವಿಧಾನ ವಿಭಿನ್ನ. ರಕ್ತದ ಕ್ಯಾನ್ಸರ್ಗಳನ್ನು ಪ್ರಮುಖವಾಗಿ 2 ವಿಭಾಗಗಳಾಗಿ ವಿಂಗಡಿಸುತ್ತಾರೆ. ಅವುಗಳೆಂದರೆ ಅಕ್ಯೂಟ್ ಹಾಗೂ ಕ್ರಾನಿಕ್. ಅಕ್ಯೂಟ್ ಬಗೆಯ ಕ್ಯಾನ್ಸರ್ಗಳು ತುಂಬ ಬೇಗನೆ ಬೆಳವಣಿಗೆ ಹೊಂದಿ ಸರಿಯಾದ ಚಿಕಿತ್ಸೆ ನೀಡದೇ ಹೋದ ಪಕ್ಷದಲ್ಲಿ ಕೆಲವು ದಿನ ಅಥವಾ 1-2 ವಾರಗಳಲ್ಲಿ ರೋಗಿಯ ಸಾವಿಗೆ ಕಾರಣವಾಗುತ್ತವೆ. ಅಕ್ಯೂಟ್ ರಕ್ತದ ಕ್ಯಾನ್ಸರ್ ಅಂದರೆ ಅಕ್ಯೂಟ್ ಲುಕೀಮಿಯಾದಲ್ಲಿಯೂ ಮತ್ತೆ 2 ವಿಭಾಗಗಳಿರುತ್ತವೆ. ಅಕ್ಯೂಟ್ 1, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂದರೆ ALL. 2, ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಂದರೆ AML. ಲುಕೀಮಿಯಾಗಳಲ್ಲಿ ಎರಡನೇ ಪ್ರಮುಖವಾದ ಪ್ರಕಾರವೆಂದರೆ ಕ್ರಾನಿಕ್ ಲುಕೀಮಿಯಾಗಳು. ಈ ತರಹದ ಲುಕೀಮಿಯಾಗಳು ಬಹಳಷ್ಟು ವರ್ಷಗಳ ಕಾಲ ರೋಗಿಯ ದೇಹದಲ್ಲಿದ್ದು ಕ್ರಮೇಣ ತಮ್ಮ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಕ್ರಾನಿಕ್ ಲುಕೀಮಿಯಾದಲ್ಲೂ 2 ವಿಧಗಳಿರುತ್ತವೆ. ಅವುಗಳೆಂದರೆ ಕ್ರಾನಿಕ್ ಲಿಂಫೋಸೈಟಿಕ್ ಲುಕೀಮಿಯಾ ಅಂದರೆ CLL, ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂದರೆ CML. ಇವಲ್ಲದೆ ಇತರ ಪ್ರಮುಖವಾದ ರಕ್ತದ ಕ್ಯಾನ್ಸರ್ಗಳೆಂದರೆ ಲಿಂಫೋಮಾ, ಮಲ್ಟಿಪಲ್ ಮೈಲೋಮಾ ಮತ್ತು ಪಾಲಿಸೈಥಿಮಿಯಾ ವೆರಾ. ಪ್ರತಿಯೊಂದು ರಕ್ತದ ಕ್ಯಾನ್ಸರ್ನ ಚಿಕಿತ್ಸೆ ಈಗ ಸಾಧ್ಯವಿದೆ. ಸಂಪೂರ್ಣ ವಾಸಿಯಾಗುವ ಪ್ರಮಾಣ ಅಂದರೆ ಕ್ಯೂರ್ ರೇಟ್ ಮಾತ್ರ ಬೇರೆ ಬೇರೆ ರಕ್ತದ ಕ್ಯಾನ್ಸರ್ಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಎಂಬ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಸಂಪೂರ್ಣವಾಗಿ ಗುಣವಾಗುವ ಪ್ರಮಾಣ 70-80%. ಕೆಲವೊಂದು ರಕ್ತದ ಕ್ಯಾನ್ಸರ್ಗಳನ್ನು ಪೂರ್ತಿಯಾಗಿ ಗುಣಪಡಿಸಲಾಗದಿದ್ದರೂ ಅವುಗಳನ್ನು ಚಿಕಿತ್ಸೆಯ ಮೂಲಕ ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು. ರಕ್ತದ ಕ್ಯಾನ್ಸರ್ ಹತೋಟಿಗೆ ಬಂದ ನಂತರ ರೋಗಿಯು ಕ್ಯಾನ್ಸರ್ ರೋಗದ ಜೊತೆಗೆ ಎಲ್ಲರಂತೆ ಸಾಮಾನ್ಯ ಜೀವನವನ್ನು ನಡೆಸಬಹುದು. ವ್ಯಕ್ತಿಯೊಬ್ಬರಿಗೆ ರಕ್ತದ ಕ್ಯಾನ್ಸರ್ ಉಂಟಾಗಿದೆ ಎಂದು ತಿಳಿಸಿದಾಗ ರೋಗಿಯಿಂದ ಅಥವಾ ಸಂಬಂಧಿಕರಿಂದ ಬರುವ ಪ್ರಥಮ ಪ್ರಶ್ನೆಯೆಂದರೆ, ಏಕೆ ಹೀಗಾಯಿತು? ಈ ಕ್ಯಾನ್ಸರ್ಗೆ ಕಾರಣವೇನು? ಇಷ್ಟೊಂದು ವೈದ್ಯಕೀಯ ಸಂಶೋಧನೆಗಳನ್ನು ಕೈಗೊಂಡಿದ್ದರೂ ಯಾವ ಕಾರಣದಿಂದ ರಕ್ತದ ಕ್ಯಾನ್ಸರ್ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳಲು ಆಗಿಲ್ಲ. ರಕ್ತದ ಜೀವಕೋಶದಲ್ಲಿರುವ ಜೀನ್ಸ್ಗಳಲ್ಲಿ ವ್ಯತ್ಯಾಸ, ಇದಕ್ಕೆ ಮ್ಯೂಟೇಷನ್ಸ್ ಎನ್ನುತ್ತಾರೆ, ಉಂಟಾಗಿ ಆ ಜೀವಕೋಶಗಳು ಬಹುಬೇಗನೆ ವಿಭಜನೆಗೊಳ್ಳುವ ಶಕ್ತಿಯನ್ನು ಪಡೆದುಕೊಂಡು ಕ್ಯಾನ್ಸರ್ನ ಜೀವಕೋಶವಾಗಿ ರೂಪಾಂತರ ಹೊಂದುತ್ತವೆ. ಪ್ರತಿಯೊಬ್ಬರ ದೇಹದಲ್ಲೂ ಹಲವಾರು ಬಾರಿ ಈ ತರಹದ ಪ್ರಕ್ರಿಯೆ ಆಗುತ್ತಿರುತ್ತದೆ. ಆದರೆ ನಮ್ಮ ರೋಗ ನಿರೋಧಕ ಶಕ್ತಿ, ಅಂದರೆ ಇಮ್ಯುನಿಟಿ, ಈ ತರ ರೂಪಾಂತರಗೊಂಡ ಜೀವಕೋಶವನ್ನು ಕಂಡುಹಿಡಿದು ಅದನ್ನು ಕೂಡಲೇ ನಾಶಪಡಿಸುತ್ತದೆ. ಕೆಲವೊಮ್ಮೆ ಇಮ್ಯುನಿಟಿಯ ನ್ಯೂನತೆಯಿಂದಾಗಿ ಅಥವಾ ಇಮ್ಯುನಿಟಿಯನ್ನು ಯಾಮಾರಿಸುವ ಶಕ್ತಿ ಕ್ಯಾನ್ಸರ್ ಜೀವಕೋಶಕ್ಕೆ ಬಂದಿರುವ ಕಾರಣ ಕ್ಯಾನ್ಸರ್ ಜೀವಕೋಶ 1, 2, 2, 4, 4, 8 ಹೀಗೆ ವೃದ್ಧಿಗೊಳ್ಳುತ್ತಾ ಸಾಗುತ್ತದೆ ಹಾಗೂ ಪೂರ್ಣ ಪ್ರಮಾಣದ ಕ್ಯಾನ್ಸರ್ನ ರೂಪವನ್ನು ಹೊಂದುತ್ತದೆ. ರಕ್ತದಲ್ಲಿ ಪ್ರಮುಖವಾಗಿ 3 ತರಹದ ಕಣಗಳಿರುತ್ತವೆ. ಒಂದು ಕೆಂಪು ರಕ್ತ ಕಣ, ಅಂದರೆ RBC. ಇವುಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಇದ್ದು ಇದು ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಪೂರೈಸುವ ಕಾರ್ಯವನ್ನು ನೆರವೇರಿಸುತ್ತದೆ. ಬಿಳಿ ರಕ್ತ ಕಣಗಳು, ಅಂದರೆ WBC, ಇವು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ನಿರ್ವಹಿಸುವ ಕಣಗಳು. ಪ್ಲೇಟ್ಲೆಟ್ ಕಣಗಳು, ಇವು ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಆಗದಂತೆ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಣಗಳು. ಈ 3 ತರಹದ ಕಣಗಳು ಅಸ್ಥಿಮಜ್ಜೆಯಲ್ಲಿ, ಅಂದರೆ ಬೋನ್ ಮ್ಯಾರೋನಲ್ಲಿ ತಯಾರಾಗಿ ನಂತರ ರಕ್ತದಲ್ಲಿ ಸೇರಿಕೊಳ್ಳುತ್ತವೆ. ದೇಹದಲ್ಲಿ ರಕ್ತದ ಕ್ಯಾನ್ಸರ್ ಉಂಟಾದಾಗ ಕ್ಯಾನ್ಸರ್ ಕಣಗಳು ಅಸ್ಥಿಮಜ್ಜೆಯನ್ನು ತುಂಬಿಕೊಳ್ಳುತ್ತವೆ. ಈ ಕಣಗಳೇ ಅಸ್ಥಿಮಜ್ಜೆಯಲ್ಲಿರುವ ಜಾಗವನ್ನು ಅತಿಕ್ರಮಿಸಿಕೊಳ್ಳುವುದರಿಂದ ಅವು ಆರೋಗ್ಯವಂತ ಕಣಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುತ್ತವೆ. ಹೊಲದಲ್ಲಿ ಬೆಳೆಯ ಜಾಗದಲ್ಲಿ ಕಳೆಗಳು ಬೆಳೆದಾಗ ಹೇಗೆ ಬೆಳೆ ನಾಶ ಹೊಂದುತ್ತದೆಯೋ ಅದೇ ರೀತಿ ಆರೋಗ್ಯವಂತ ರಕ್ತ ಕಣಗಳು ನಾಶ ಹೊಂದಿ RBC, WBC ಹಾಗೂ ಪ್ಲೇಟ್ಲೆಟ್ಗಳ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. RBCಗಳ ಕೊರತೆಯಿಂದ ರಕ್ತಹೀನತೆ, ಅಂದರೆ ಅನೀಮಿಯಾ ಉಂಟಾಗಿ ರೋಗಿಗೆ ಆಯಾಸ, ಉಸಿರುಗಟ್ಟಿದ ಅನುಭವ, ಸುಸ್ತು ಇತ್ಯಾದಿ ಲಕ್ಷಣಗಳು ಉಂಟಾಗುತ್ತವೆ. WBC ಕೊರತೆಯಿಂದ ಸುಲಭವಾಗಿ ಸಣ್ಣ ಸೋಂಕುಗಳು ದೇಹದ ತುಂಬೆಲ್ಲ ಹರಡಿ ಸೆಪ್ಟಿಕ್ ಶಾಕ್ ಆಗುವ ಸಾಧ್ಯತೆ ಇರುತ್ತದೆ. ಪ್ಲೇಟ್ಲೆಟ್ಗಳ ಕೊರತೆಯಿಂದಾಗಿ ಮಲ ಅಥವಾ ಮೂತ್ರದಲ್ಲಿ ರಕ್ತ, ಮೂಗಿನ ರಕ್ತಸ್ರಾವ, ವಸಡಿನಲ್ಲಿ ರಕ್ತ ಇತ್ಯಾದಿ ಕಾಣಿಸಿಕೊಳ್ಳಬಹುದು. ಪ್ಲೇಟ್ಲೆಟ್ಗಳನ್ನು ಮರುಪೂರಣ ಮಾಡದಿದ್ದರೆ ಮಿದುಳಿನಲ್ಲಿ ರಕ್ತಸ್ರಾವ ಉಂಟಾಗಿ ರೋಗಿ ಮರಣವನ್ನು ಹೊಂದಬಹುದು. ಹೀಗಾಗಿ ರಕ್ತದ ಕ್ಯಾನ್ಸರ್ನ ಇರುವಿಕೆಯನ್ನು ಕೂಡಲೇ ಪತ್ತೆ ಹಚ್ಚುವುದು ತುಂಬ ಅವಶ್ಯಕ. ರೋಗ ನಿದಾನ, ಅಂದರೆ ಡಯಾಗ್ನೋಸಿಸ್ ಮಾಡಲು ಬೋನ್ ಮ್ಯಾರೋ ಟೆಸ್ಟ್ ಹಾಗೂ ಕೆಲವು ವಿಶೇಷ ಪರೀಕ್ಷೆಗಳ ಅವಶ್ಯಕತೆ ಇರುತ್ತದೆ. ಅವುಗಳ ವರದಿಯನ್ನು ಬರುವ ಮೊದಲೇ ರೋಗಿಯ ಪರಿಸ್ಥಿತಿಯನ್ನು ಸ್ಥಿರಗೊಳಿಸುವ ಚಿಕಿತ್ಸೆ, ಅಂದರೆ ಸಪೋರ್ಟಿವ್ ಕೇರನ್ನು ಪ್ರಾರಂಭಿಸಬೇಕಾಗುತ್ತದೆ. ಫೈನಲ್ ಡಯಾಗ್ನೋಸಿಸ್ ಆದ ತಕ್ಷಣ ಆ ರೋಗಕ್ಕೆ ಸರಿಹೊಂದುವ ಕೀಮೋಥೆರಪಿ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕಾಗುತ್ತದೆ. ಹೊಲದಲ್ಲಿ ಕಳೆ ಬೆಳೆದಾಗ ಹೇಗೆ ಸುಡಬೇಕಾಗುತ್ತದೆಯೋ ಹಾಗೆ ಕೀಮೋಥೆರಪಿ ಕೊಟ್ಟು ಕೆಟ್ಟ ಹಾಗೂ ಒಳ್ಳೆಯ ಜೀವಕೋಶಗಳನ್ನು ನಾಶಪಡಿಸಲಾಗುತ್ತದೆ. ನಂತರ ಬೋನ್ ಮ್ಯಾರೋನಲ್ಲಿ ಆರೋಗ್ಯವಂತ ಜೀವಕೋಶಗಳ ಬೆಳವಣಿಗೆ ಮತ್ತೊಮ್ಮೆ ಪ್ರಾರಂಭವಾಗಿ ರೋಗದ ರಕ್ತದಲ್ಲಿಯ ವಿವಿಧ ಕಣಗಳ ಪ್ರಮಾಣ ಮತ್ತೆ ಸರಿಯಾಗುತ್ತದೆ. ಇದರ ನಂತರವೂ ಕ್ಯಾನ್ಸರ್ ಕಣಗಳ ಬೆಳವಣಿಗೆ ಆಗುವ ಸಂಭವ ಇರುವುದರಿಂದ ಮತ್ತೆ ಕೆಲವು ಸೈಕಲ್ ಕೀಮೋಥೆರಪಿ ನೀಡಲಾಗುತ್ತದೆ. ಕೆಲವೊಂದು ರೋಗಗಳಲ್ಲಿ ಇಮ್ಯುನಿಟಿಯನ್ನೇ ಬದಲಿಸುವ ಅವಶ್ಯಕತೆ ಇರುತ್ತದೆ. ಹೀಗಿರುವ ಪಕ್ಷದಲ್ಲಿ ಅಸ್ಥಿಮಜ್ಜೆ ಕಸಿಯನ್ನು ಮಾಡಬೇಕಾಗುತ್ತದೆ. ಡಾಕ್ಟರ್, ಮುಂದುವರೆಸಿರಂತೆ ಮೊದಲು ನಮ್ಮ ಕೇಳುಗರಿಗೆ ಒಂದು ಮಾಹಿತಿ ಕೇಳುಗರೇ, ಡಾಕ್ಟರ್ ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ರಕ್ತದ ಅರ್ಬುದ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಒಂದು ವಿಸ್ತೃತವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ಬ್ಲಡ್ ಕ್ಯಾನ್ಸರ್ ಬಂದರೆ ಭಯ ಬೇಡ, ಅದು ಖಂಡಿತವಾಗಿ ಆರಂಭದ ಹಂತಗಳಲ್ಲೇ ಲಕ್ಷಣಗಳನ್ನು ನಾವು ಕಂಡುಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ನಾವು ಕ್ಯಾನ್ಸರ್ನಿಂದ ಮುಕ್ತಿ ಹೊಂದಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಹತ್ರ ತೆಗೆದುಕೊಳ್ಳೋಣ. ಡಾಕ್ಟರ್, ಇನ್ನೂ 2-3 ನಿಮಿಷ ಮಾಹಿತಿ ಕೊಟ್ಟ ನಂತರ ನೀವು ಕರೆಗಳನ್ನು ಮಾಡ್ಬೋದು. ಕರೆ ಮಾಡಲಿಕ್ಕೆ ಈ ಒಂದು SDM ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮದೊಳಗೆ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3415 ಇವುಗಳನ್ನು ನೀವು ಕರೆ ಮಾಡ್ಬೋದು. ಎಸ್ ಟಿ ಡಿ ಕೋಡ್ ಸಂಖ್ಯೆ 0836. ಡಾಕ್ಟರಿಂದ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಡಾಕ್ಟರ್ ಗಿರೀಶ್ ಕಾಮತ್ ಅವರು ತುಂಬ ಉತ್ತಮವಾದ ಮಾಹಿತಿ ಕೊಡ್ತಾ ಇದ್ದೀರಾ, ನಮ್ಮ ಒಂದು ಕೇಳುಗರಲ್ಲಿ ವಿಶ್ವಾಸವನ್ನು ಮೂಡಿಸ್ತಾ ಇದ್ದೀರಾ, ಮುಂದುವರಿಸಿ. ಈಗ ನಾವು ಕೆಲವು ವಿಧದ ರಕ್ತದ ಕ್ಯಾನ್ಸರ್ಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ ಅಂದರೆ ALL. ಇದು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಕ್ತದ ಕ್ಯಾನ್ಸರ್ ರೋಗ. ಸುಮಾರಾಗಿ 70-80% ರೋಗಿಗಳನ್ನು ಕೇವಲ ಕೀಮೋಥೆರಪಿ ಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಗುಣಪಡಿಸಬಹುದು. ಈ ಚಿಕಿತ್ಸೆಯಲ್ಲಿ ಸುಮಾರು 6 ತಿಂಗಳು ತೀವ್ರತರವಾದ ಕೀಮೋಥೆರಪಿ ನೀಡಬೇಕಾಗುತ್ತದೆ. ಹೀಗಾಗಿ ರೋಗಿ ಪ್ರತಿ ವಾರ ಆಸ್ಪತ್ರೆಗೆ ಬರಬೇಕಾಗುತ್ತದೆ. ಇದರ ನಂತರ 2.5 ವರ್ಷ ಮೇಂಟೆನೆನ್ಸ್ ಚಿಕಿತ್ಸೆ ಅಂದರೆ ಗುಳಿಗೆಗಳ ರೂಪದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಹೊತ್ತಿನಲ್ಲಿ ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡಬೇಕಾಗುತ್ತದೆ. ಎರಡನೇದಾಗಿ ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾ. ಈ ತರಹದ ರಕ್ತದ ಕ್ಯಾನ್ಸರ್ ವಯಸ್ಕರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ತುಂಬ ಹೈ ಡೋಸ್ ಕೀಮೋಥೆರಪಿಯನ್ನು ಈ ರೋಗದ ಚಿಕಿತ್ಸೆಯಲ್ಲಿ ನೀಡಬೇಕಾಗುತ್ತದೆ. ಹೈ ರಿಸ್ಕ್ ರೋಗವಿದ್ದರೆ ಅಸ್ಥಿ ಮಜ್ಜೆ ಕಸಿಯನ್ನೂ ಸಹ ಮಾಡಬೇಕಾಗುತ್ತದೆ. ಈ ರೋಗದ ಚಿಕಿತ್ಸೆಯ ಖರ್ಚು ತುಂಬ ಜಾಸ್ತಿ, ಆದರೂ ಗುಣವಾಗುವ ಪ್ರಮಾಣ ಕೇವಲ 30%. AML ನಲ್ಲೇ M3 ಎಂಬ ಒಂದು ಸಬ್ ಟೈಪ್ ಇರುತ್ತದೆ. ಇದರ ಚಿಕಿತ್ಸಾ ವಿಧಾನ ಬೇರೆ, ಖರ್ಚು ಕಡಿಮೆ ಹಾಗೂ ಯಶಸ್ಸಿನ ಪ್ರಮಾಣ 80%ಕ್ಕಿಂತ ಜಾಸ್ತಿ. ಮೂರನೇದಾಗಿ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂದರೆ CML. ಹೊಟ್ಟೆಯಲ್ಲಿ ಸ್ಪ್ಲೀನ್ ಎಂಬ ಅವಯವ ದೊಡ್ಡವಾಗಿರುವುದನ್ನು ಬಿಟ್ಟರೆ ಬೇರೆ ಲಕ್ಷಣಗಳು ಸಾಮಾನ್ಯವಾಗಿ ಈ ರೋಗದಲ್ಲಿ ಇರುವುದಿಲ್ಲ. ಇಮ್ಯಾಟಿನಿಬ್ ಎಂಬ ಔಷಧಿ ಬಳಸಿ 90%ಕ್ಕಿಂತ ಹೆಚ್ಚಿನ ಜನರಲ್ಲಿ ಈ ರೋಗವನ್ನು ಸಂಪೂರ್ಣ ಹತೋಟಿಗೆ ತರಬಹುದು. ನಾಲ್ಕನೇದಾಗಿ ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯುಕೀಮಿಯಾ. ಇದು ತುಂಬ ವಯಸ್ಸಾದವರಲ್ಲಿ ಕಂಡುಬರುವ ರೋಗ. ಇದು ದೇಹದಲ್ಲಿದ್ದರೂ ರೋಗಿಯ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮಗಳನ್ನು ಬೀರುವುದಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇರುವುದಿಲ್ಲ. ಆದರೂ ಈ ರೋಗದಿಂದಾಗಿ ರೋಗಿಗೆ ಏನಾದರೂ ತೊಂದರೆಯಾದರೆ ಕೀಮೋಥೆರಪಿ ಮೂಲಕ ಸುಲಭವಾಗಿ ಇದನ್ನು ನಿಯಂತ್ರಿಸಬಹುದು. ಐದನೇದಾಗಿ ಲಿಂಫೋಮಾ ಕಾಯಿಲೆ. ಇದು ದುಗ್ಧರಸ ಗ್ರಂಥಿ ಅಂದರೆ ಹದಗಡ್ಲೆ ಅಥವಾ ಲಿಂಫ್ ನೋಡ್ಗಳಲ್ಲಿ ಉಂಟಾಗುವ ರಕ್ತದ ಕ್ಯಾನ್ಸರ್. ಇದರಲ್ಲಿ ಹಾಜ್ಕಿನ್ಸ್ ಲಿಂಫೋಮಾ ಹಾಗೂ ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಎಂಬ ಎರಡು ಬಗೆಗಳಿರುತ್ತವೆ. ಎರಡರಲ್ಲೂ 6 ಸೈಕಲ್ ಕೀಮೋಥೆರಪಿಯ ಅವಶ್ಯಕತೆ ಇರುತ್ತದೆ. PET CT ಎಂಬ ವಿಶೇಷ ಸ್ಕ್ಯಾನ್ ಮೂಲಕ ರೋಗ ವಾಸಿಯಾಗಿರುವುದನ್ನು ದೃಢಪಡಿಸಲಾಗುತ್ತದೆ. ಆರನೇದಾಗಿ ಮಲ್ಟಿಪಲ್ ಮೈಲೋಮಾ. ಇದು ಅಸ್ಥಿ ಮಜ್ಜೆಯಲ್ಲಿರುವ ಪ್ಲಾಸ್ಮಾ ಸೆಲ್ ಎಂಬ ಜೀವಕೋಶಗಳ ಕ್ಯಾನ್ಸರ್. ಪ್ಲಾಸ್ಮಾ ಸೆಲ್ಗಳು ಆ್ಯಂಟಿಬಾಡಿ ಎಂಬ ಪ್ರೋಟೀನನ್ನು ತಯಾರಿಸುತ್ತವೆ. ಈ ಕ್ಯಾನ್ಸರ್ ಉಂಟಾದಾಗ ಈ ಆ್ಯಂಟಿಬಾಡಿಗಳ ಪ್ರಮಾಣ ತುಂಬ ಹೆಚ್ಚಾಗಿ ಅವು ಮೂತ್ರಪಿಂಡದ ನಾಳಗಳನ್ನು ಮುಚ್ಚಿಹಾಕುತ್ತವೆ. ಹೀಗಾಗಿ ಮೂತ್ರಪಿಂಡದ ವೈಫಲ್ಯ ಉಂಟಾಗುತ್ತದೆ. ಇದಲ್ಲದೆ ಎಲುಬುಗಳು ಟೊಳ್ಳಾಗಿ ಮುರಿಯುವುದರಿಂದ ಬೆನ್ನು ನೋವು ಸಹ ಕಾಣಿಸಿಕೊಳ್ಳಬಹುದು. ಈ ರೋಗವನ್ನು ವಾಸಿ ಮಾಡಲು ಸಾಧ್ಯವಿರದೇ ಹೋದರೂ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಕೊನೆಯದಾಗಿ ಪಾಲಿಸೈಥಿಮಿಯಾ ವೆರಾ. ಇದು ಹೆಸರಿಗಷ್ಟೇ ಒಂದು ರಕ್ತದ ಕ್ಯಾನ್ಸರ್. ಈ ತೊಂದರೆ ಇರುವ ರೋಗಿಗಳ ಹಿಮೋಗ್ಲೋಬಿನ್ ತುಂಬ ಜಾಸ್ತಿ ಇರುತ್ತದೆ. ಸರಿಯಾಗಿ ಚಿಕಿತ್ಸೆ ನೀಡದೇ ಇದ್ದರೆ ರಕ್ತ ತುಂಬ ದಪ್ಪವಾಗಿ ಅದು ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವ ಸಾಧ್ಯತೆ ಇರುತ್ತದೆ. ಹೀಗಾಗದೇ ಇರಲು ಆಸ್ಪಿರಿನ್ ಮಾತ್ರೆಯನ್ನು ನೀಡಲಾಗುತ್ತದೆ. ಅದರೊಂದಿಗೆ ಹಿಮೋಗ್ಲೋಬಿನ್ ಅಂಶವನ್ನು ಕಡಿಮೆ ಮಾಡಲು ಆಗಾಗ ರಕ್ತವನ್ನು ತೆಗೆದು ಚೆಲ್ಲಬೇಕಾಗುತ್ತದೆ. ಹೀಗೆ ಸರಿಯಾದ ರೋಗದ ನಿದಾನದ ಮೂಲಕ ಸರಿಯಾದ ಚಿಕಿತ್ಸೆ ನೀಡಿದರೆ ಬಹಳಷ್ಟು ರೋಗಿಗಳು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಎಸ್, ಸಾಕಷ್ಟು ಕರೆಗಳು ಕಾಯ್ತಾ ಇವೆ, ಮತ್ತಷ್ಟು ಮಾಹಿತಿಯನ್ನು ಆಮೇಲೆ ಕೊಡೋಣ. ಈಗ ಮೊದಲನೇದಾಗಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ. SDM ಡಾಕ್ಟರ್ ಫೋನ್ ಇನ್ ನೇರ್ ಕಾರ್ಯಕ್ರಮ. ಡಾಕ್ಟರ್ ಗಿರೀಶ್ ಕಾಮತ್ ಅವರಿದ್ದೆ, ಯಾರು ಮಾತಾಡ್ತಾ ಇದ್ದೀರಿ? ಹೇಳಿ ಸರ್. ಈಗ ಅದು ಕಾಯಿಲೆ ಗೊತ್ತಾಗಬೇಕಿತ್ತು ಅಂದ್ರೆ ಎಷ್ಟು ದಿವಸ ಇದು ಆಗಿರ್ತದೆ ರೀ? ಅದು 2 ಕೆಜಿ 3 ಕೆಜಿ ಹೋದ್ರೆ ಆರಾಮ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇದು ಕಾಯಿಲೆ ಗೊತ್ತಾಗಬೇಕಿತ್ತು ಅಂದ್ರೆ ಮೊದಲು ಫಸ್ಟ್ ಏನಾದ್ರು ಕಾಯಿಲೆಗಳ ಲಕ್ಷಣಗಳು ಬೇಕು ಅಂತೀರ ನೀವಲ್ಲ? ಡಾಕ್ಟರ್ ಗಿರೀಶ್ ಕಾಮತ್ ಅವರೇ ಆಗ್ಲೇ ಹೇಳಿದ್ದಾರೆ, ಅದ್ರ ಮಾಹಿತಿ ಕೊಡಿ ಸರ್. ಇದು ಬ್ಲಡ್ ಕ್ಯಾನ್ಸರ್ ಒಳಗೆ ಸ್ಟೇಜ್ ಅನ್ನೋದು ಏನು ಇರುವುದಿಲ್ಲರಿ. ಬ್ಲಡ್ ಎಲ್ಲಾ ಕಡೆ ಇರ್ತದ ಅಂದ್ಮೇಲೆ ಬರ್ಬೇಕಾದ್ರೆ ಅದು ಸ್ಟೇಜ್ 4 ಅಂತಾನೆ ಆಗ್ತದ. ಹಾ, ಆದ್ರೆ ಹೆಂಗಿರ್ತದ ಅಂದ್ರೆ ಸ್ಟೇಜಿನ ಮೇಲೆ ಕ್ಯೂರ್ ಅದು ಏನು ಸಂಬಂಧ ಇರುವುದಿಲ್ಲ ಜಾಸ್ತಿ. ಹಾ, ಅಂದ್ರೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಯಾವ ಸ್ಟೇಜ್ ಇದ್ರೂ ಗುಣ ಆಗೋ ಚಾನ್ಸ್ ಇರ್ತದ. ಮತ್ತೆ ಎಷ್ಟು ದಿನದಿಂದ ಕ್ಯಾನ್ಸರ್ ಅದ ಅದು ಸಬ್ ಅದು ಯಾವ ಟೈಪದ ಕ್ಯಾನ್ಸರ್ ಅದ್ರ ಮೇಲೆ ನಾ ಹೇಳಿದೆ ನಿಮ್ಗೆ. ಅಕ್ಯೂಟ್ ಅಂತಿದ್ರೆ 15-20 ದಿನದೊಳಗೆ ಅದು ಕಾಣಿಸ್ಕೊಂಡು ಬಿಡ್ತದ. ಕ್ರಾನಿಕ್ ಅನ್ನೋದು ಬ್ಲಡ್ ಕ್ಯಾನ್ಸರ್ಗಳು ಇದ್ರೆ ಅವು ವರ್ಷಗಟ್ಟಲೆ ಇರ್ತಾವ, ಆದ್ರೆ ಅದರದ್ದು ಏನು ಲಕ್ಷಣಗಳು ಕಂಡು ಬರುವುದಿಲ್ಲ. ಸರ್, ಇವತ್ತು ನಾವೊಂದು ಟಾಪಿಕ್ ಏನದಂದ್ರೆ ಬ್ಲಡ್ ಅದೇ ಕ್ಯಾನ್ಸರ್ ಅಷ್ಟು ಮಾತಾಡ್ಲಿಕ್ಕೆ. ಬೋನ್ ಕ್ಯಾನ್ಸರ್ ಮತ್ತೊಮ್ಮೆ ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಿ ಬೋನ್ ಮ್ಯಾರೋದಲ್ಲಿ ಇನ್ಫಿಲ್ಟ್ರೆ ಆಗಿದ್ರೆ ಅದು ಬ್ಲಡ್ ಕ್ಯಾನ್ಸರ್ ಸಂಬಂಧಪಡುತ್ತೆ. ಅದು ಕೊನೆಗೆ ಹೇಳ್ತಾರೆ, ಆಮೇಲೆ ಮಾತಾಡ್ರಿ. ಮತ್ತೊಂದು ಕರೆ ತಗೋತೀವಿ. ಹಲೋ, ನಮಸ್ಕಾರ. ಹಲೋ, ಹಾ ನಮಸ್ಕಾರ, ಹೇಳಿ. ಹಾ ಹೇಳಿ ಕುಮಾರ್ ಅವರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮಲ್ಟಿಪಲ್ ಮೈಲೋಮಾ ಆಗಿತ್ತು. ಹಲೋ, ಹೇಳಿ ಸರ್. ಮಲ್ಟಿಪಲ್ ಮೈಲೋಮಾ ಆಗಿತ್ತು ನಮ್ಮ ತಂದೆರಿಗೆ, ಒಂದು 7 ತಿಂಗಳ ಹಿಂದೆ ಅದು ಗೊತ್ತಾಯ್ತು. ಈಗ ಅವ್ರಿಗೆ ಕೀಮೋಥೆರಪಿ ಕೊಡ್ತಾ ಇದಾರೆ. ಅದು ಕೀಮೋಥೆರಪಿ ಕೊಟ್ಟಮೇಲೆ ಅವ್ರಿಗೆ ಪೋಮೈಡ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇದಾರೆ ಸರ್, ರೆಗ್ಯುಲರ್ ಆಗಿ ಕೊಡ್ತಾ ಇದಾರೆ. ಇದನ್ನ ಎಷ್ಟು ದಿನ ನಾವು ಇನ್ನೂ ತಗೋಬೇಕಾಗುತ್ತೆ ಅಂದ್ರೆ, ಈಗ ರೀಸೆಂಟ್ ಆಗಿ ಒಂದು ವರ್ಷದ ನಂತರ ಗೊತ್ತಾಯ್ತು ಅದು ಮಲ್ಟಿಪಲ್ ಮೈಲೋಮಾ ಆಗಿದೆ ಅಂತ ಸರ್. ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಏನಾದ್ರು ಮಾಡಿದಾರೆ ಸರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್? ಏಜ್ ಎಷ್ಟು ಅವ್ರದ್ದು? ಮಾಡಿಲ್ಲ ಸರ್, ಜಸ್ಟ್ ಇದನ್ನ ಚೆಕ್ ಅಷ್ಟೇ ಮಾಡಿದ್ರು. ನಾನು ಹುಬ್ಬಳ್ಳಿಯಲ್ಲೇ ತೋರಿಸಿದ್ದೀವಿ ಸರ್ ಅವ್ರಿಗೆ. ಅವ್ರು ಜಸ್ಟ್ ಚೆಕ್ ಮಾಡಿದಾಗ ಈವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಈಗ ಒಂದು 6-7 ತಿಂಗಳಿಂದ ಪೋಮೈಡ್ ಟ್ಯಾಬ್ಲೆಟ್ಸ್ ಕೊಟ್ಟು ಅವ್ರಿಗೆ ಏನೇನು ರೆಗ್ಯುಲರ್ ಆಗಿ ಇನ್ನೊಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದಾರೆ. ಎವ್ರಿ ಮಂತ್ ಬಂದು ಚೆಕ್ ಮಾಡಕ್ ಹೇಳ್ತಾ ಇದಾರೆ. ಎಲ್ಲಿವರೆಗೂ ಈ ಪೋಮೈಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ಅಂತ ನಾವು ಜನರಲಿ ಏನ್ ಮಾಡ್ತೀವಿ? ಪ್ರಶ್ನೆ ಅವ್ರಿಗೆ ತಿಳಿದಿದೆ, ಕಟ್ ಮಾಡ್ತಾ ಇದೀವಿ, ಉತ್ತರ ಕೊಡ್ತಾರೆ ಡಾಕ್ಟರ್. ನಾವು ಜನರಲಿ ಏನು ಮಾಡ್ತೀವಿ ಸರ್, ಆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಸಮ್ ಪಾಯಿಂಟ್ ಆಫ್ ಟೈಮ್, ಒಂದು 2-3 ವರ್ಷ ಆದಮೇಲೆ ಆ ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೂ ಕ್ಯಾನ್ಸರ್ ಮಲ್ಟಿಪಲ್ ಮೈಲೋಮಾ ಮತ್ತು ರಿಟರ್ನ್ ಬರೋ ಚಾನ್ಸ್ ಇರ್ತದೆ. ಅದಕ್ಕೆ ನಾವು ರಿಲ್ಯಾಪ್ಸ್ ಅಂತೇಳಿ ಹೇಳ್ತೀವಿ. ಅದು ಬಂದಾಗ ನಾವು ಮತ್ತೆ ಚೇಂಜ್ ಮಾಡಿ ಬೇರೆ ಟ್ಯಾಬ್ಲೆಟ್ಸ್ ಕೊಡಬೇಕಾಗ್ತದೆ. ಹಾಂ, ತಜ್ಞ ವೈದ್ಯರನ್ನು ಇವ್ರು ಭೇಟಿ ಆಗಬೇಕು ಅಂತ ತಾವು ಹೇಳ್ತೀರಾ. ಆಗಿಂದಾಗೆ ಭೇಟಿ ಆಗೋದು ಭಾಳ ಮುಖ್ಯ, ವಿಶೇಷವಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ವೈದ್ಯರನ್ನು ಭೇಟಿ ಆಗ್ತಾ ಇರಬೇಕು. ಮತ್ತೊಂದು ಕರೆ. ಹಲೋ, ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಕನಕ ಮೈದು ನಿಪ್ಪಾಣಿಂದ ಶಿವಾನಂದ ವಶರ್ ಮಾತಾಡ್ತಾ ಇದ್ದೆ ಸರ್. ಹಾ ಹೇಳಿ ಶಿವಾನಂದ್ ಸರ್. ಈಗ ಬ್ಲಡ್ ಕ್ಯಾನ್ಸರ್ ಆಗುವ ಕಾರಣ ಏನ್ರಿ, ಮತ್ತೆ ಇದಕ್ಕೆ ಯಾವ ವಯಂ ಇರತೈತಿ, ಮತ್ತೆ ಇದು ಯಾವ ಕಾರಣದಿಂದ ಆಗ್ತೈತ್ರಿ, ಇದಕ್ಕೆ ಮತ್ತೆ ಲಕ್ಷಣಗಳು ಯಾವ ಇರ್ತೈತಿ, ಮತ್ತೆ ನಾವು ಯಾವ ಮೊದಲು ಲಕ್ಷಣ ಬಂದ ಮೇಲೆ ಏನೊಂದು ರೀತಿ ಕಾಳಜಿ ಪಡಿಬೇಕು, ಮತ್ತೆ ಎಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಯಾವ ರೀತಿ ಮಾಡ್ಬೇಕಂತ ನನ್ನ ಪ್ರಶ್ನೆ ಸರ್. ಉತ್ತರ ಕೊಡ್ತಾರೆ ಸರ್. ಇದು ಬ್ಲಡ್ ಕ್ಯಾನ್ಸರ್ಗೆ ಇದೇ ಕಾರಣ ಅಂತೇಳಿ ಏನು ಇನ್ನೂ ಮಟ್ಟ ಗೊತ್ತಾಗಿಲ್ಲ ಫಸ್ಟ್ ಅಂದ್ರೆ. ಆದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ರೇಡಿಯೇಷನ್ ಇರ್ತದ, ಕೆಲವೊಮ್ಮೆ ತೆಲಿಗೆ ಹಚ್ಚು ಡೈ ಅಂತ ಹೇಳ್ತಾರೆ. ಬಟ್ ಅವೆಲ್ಲಾನು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವ್ರಿಗೆ ಎಲ್ಲರಿಗೂ ಕ್ಯಾನ್ಸರ್ ಆಗ್ತದಂತಲ್ಲ, ಅದು ಇಲ್ಲದೇನು ಕ್ಯಾನ್ಸರ್ ಆಗೋದು ಸಾಕಷ್ಟು ಜನ ಇರ್ತಾರೆ. ಹಿಂಗಾಗಿ ಇದೇ ಕಾರಣ, ಈಗ ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಆಗ್ತದೆ ಅನ್ನೋದು ಅದು ಡೆಫಿನೆಟ್ ಗೊತ್ತದ. ಆದರೆ ಬ್ಲಡ್ ಕ್ಯಾನ್ಸರಿಗೆ ಇದೇ ಒಂದು ಡೆಫಿನೆಟ್ ಕಾಸ್ ಅಂಥೇಳಿ ಇನ್ನೂ ಮಟ್ಟ ಏನೂ ಗೊತ್ತಾಗಿಲ್ಲ. ಯಾವುದು ಗುಳಿಗೆ? ಅಲ್ಲ, ಅದಕ್ಕೆ ನಾವು ಥ್ರಾಂಬೋಸಿಸ್, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವ್ರಿ. ಹಾ, ಹಂಗಾದಾಗ ರಕ್ತ ತಿಳು ಮಾಡೋದು ಕೆಲವೊಂದು ಔಷಧ ಕೊಟ್ಟು ಅದನ್ನ ಕರಗಿಸ್ತೇವೆ. ವಿಶೇಷವಾಗಿ ಇವ್ರು ಕೇಳ್ತಾರ ಅಂದ್ರೆ ಬಿಳಿ ರಕ್ತ ಕಣಗಳೇನು ಈಗ ಜಾಸ್ತಿ ಆಗ್ತದ, ಆದ್ರೆ ಅವು ನಿರುಪಯುಕ್ತ ಆಗ್ಬಿಡ್ತಾವ. ಇದರಿಂದ ಯಾವ ತರ ನೋವು ಆಗ್ತದ? ಬೋನ್ ಮ್ಯಾರೋ ಒಳಗೆ ಅದು ಬ್ಲಡ್ ಕ್ಯಾನ್ಸರ್ ಸೆಲ್ಸ್ ಭಾಳ ಜಾಸ್ತಿ ಆದವು ಅಂದ್ರೆ ಅದು ಬೋನ್ಸಿಗೆ ಪ್ರೆಸ್ ಮಾಡಿ ಬೋನಿ ಪೇನ್ಸ್ ಅಂತೀವಿ ನಾವು, ಪೇನ್ ಬರ್ತಾವೆ ಕೆಲವೊಮ್ಮೆ. ಯಾವುದು ಇಲ್ಲ ಇಲ್ಲ, ಅದು ಬೇರೆ ತರ. ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾ ಇದ್ದೀವಿ, ಉತ್ತರ ಸಿಕ್ಕಿದೆ ಅಲ್ಲಿ ನಿಮಗೆ, ಧನ್ಯವಾದಗಳು. ಹಲೋ, ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಕಾರ್ಯಕ್ರಮ, ಹೇಳಿ. ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಧ್ವನಿಯಲ್ಲಿ ಕಡಿತ ಆಗ್ತಾ ಇದೆ. ನೇರವಾಗಿ ಮಾತಾಡ್ತೀರಾ? ನೀಟಾಗಿ ಹೇಳಿ. ಹಾಂ ಹೇಳಿ. ಅದೇ ನಾನು ಕೇಳ್ತೇನೆ ನಿಮ್ಮ ಪರವಾಗಿ. ಅದೇ ಕೇಳ್ತಾ ಇದ್ದಾರೆ ಅವರು. ಚಿಕ್ಕ ಮಕ್ಕಳಂತ ಸಮಸ್ಯೆನಾ ಡಾಕ್ಟ್ರೆ? ಈಗ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥ ಈ ಅಕ್ಯೂಟ್ ಲಿಂಫೋ ಬ್ಲಾಸ್ಟಿಕ್ ಲುಕೋಮಿಯಾ, ಏನು ರಕ್ತ ಕ್ಯಾನ್ಸರ್ ಇದೆಯಲ್ಲ, ಇದರೊಳಗೆ ಈ ಚಿಕಿತ್ಸೆ ನಂತರ ಏನು ಗುಣ ಆಗುವಂಥ ಪ್ರಮಾಣ ಎಷ್ಟು? ಅಂದರೆ ಇದು ಒಳ್ಳೆಯ ಕ್ಯಾನ್ಸರ ಹೇಗೆ? ಇದು ಇದ್ದಿದ್ರೊಳಗೆ ಒಂದು ಒಳ್ಳೆಯ ಕ್ಯಾನ್ಸರ್ ಸರ್. ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ದಾದ್ರೆ 70-80% ರೋಗಿಗಳು ಪೂರ್ತಿ ಆರಾಮಾಗ್ತಾರೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳೊಳಗೆ ಕಂಡು ಬರುವಂಥದ್ದು ಒಂದು ರೋಗ ಇದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್. ಇನ್ನೊಂದು ಇವ್ರದ್ದು ಅಂದರೆ ಕೆಮೊಥೆರಪಿ ಅಂತ ಅಂದರೆ ಈಗ ಭಾಳ ಮಂದಿಗೆ ಏನಾಗ್ತದೆ, ಕೆಮೊಥೆರಪಿ ಅಂದರೆ ಸುಡೋದಂದರೆ ನಮ್ಮ ದೇಹವನ್ನು ಸುಟ್ಟು ಹೋಗ್ಬಿಡ್ತಾರೆ, ಹಿಂಗಾಗಿ ಭಯ ಆಗ್ಬಿಡ್ತದೆ. ಎಷ್ಟೋ ಜನ ಭಯ ಮಾಡಿಕೊಂಡೇ ಸಾಕಷ್ಟು ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ. ಏನು ಕೆಮೊಥೆರಪಿ ಇದು ಭಾಳ ಅವಶ್ಯಕತೆ ಇದೆ, ಇದಕ್ಕೆ ಏನು ನಾವು ಕಳಿಸಿ ಹೋಗ್ಬೇಕಾಗ್ತದೆ, ವಿಶೇಷವಾಗಿ ಆಹಾರ ಪದ್ಧತಿ ಹೆಂಗಿರಬೇಕು? ಕೆಮೊಥೆರಪಿ ಅಂದರೆ ಏನು ಸುಡೋದು ಇಲ್ಲಾದರೆ ಬೇರೆ ನೋವು ಆಗೋದು ಇಂಥದ್ದು ಏನು ಇರೋದಿಲ್ಲ. ಈ ಔಷಧನ ನಾವು ಸಲೈನ್ ಇಲ್ಲ ಅಂತಂದರೆ ಒಂದು ಡೆಕ್ಸ್ಟ್ರೋಸ್ ಅಂತ ಹೇಳ್ತೀವಿ, ಅದರೊಳಗೆ ಅದು ಔಷಧನ ಮಿಕ್ಸ್ ಮಾಡಿ ನಾರ್ಮಲ್ ನಾವು ವೇನ್ಸ್ ಒಳಗೆ ಕೊಡುವಂಥದ್ದು ಒಂದು ಔಷಧ ಇದು. ಇದರಿಂದ ಏನು ನೋವು ಆಗೋದು ಇಂಥದ್ದು ಏನು ಯಾವಾಗಲೂ ಆಗೋದಿಲ್ಲ. ಮತ್ತು ಕರೆಕ್ಟಾಗಿ ಕೊಟ್ಟರೆ ಮೇಜರ್ ಸೈಡ್ ಎಫೆಕ್ಟ್ಸ್ನು ಏನು ಜಾಸ್ತಿ. ಎದುರಿಸ್ಬೋದು. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ, ಹೇಳಿ. ಹಲೋ ಹೇಳಿ, ಬೇಗ ಹೇಳಿ, ಸಮಯ ಕಮ್ಮಿ ಇದೆ. ಇಲ್ಲ ಸರ್, ನಮ್ಮ ಮಿಸ್ಸಸ್ಸಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಬ್ರೆಸ್ಟ್ ಕ್ಯಾನ್ಸರ್ ಇವತ್ತಿಲ್ಲ, ಇವತ್ತು ರಕ್ತ ಕ್ಯಾನ್ಸರ್ ಬಗ್ಗೆ ಮಾತ್ರ ಪ್ರಶ್ನೆ ಇದೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ. ಹಲೋ, ತೊಂದರೆ, ಟೆಲಿಫೋನ್ ತೊಂದರೆ ಇದೆ. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಹೇಳಿ. ವೆಂಕಣ್ಣ ಅಂತ, ವಿಜಯಪುರ ಜಿಲ್ಲೆ ಭುವನೇಶ್ವರ ತಾಲೂಕು ಸೂತಗುಂಡಿಯಿಂದ. ಹೇಳಿ, ಬೇಗ ಪ್ರಶ್ನೆ ಕೇಳಿ. ಸರ ನಮಸ್ತೆ. ಸರ ನಮಸ್ಕಾರ. ಡಾಕ್ಟರ್ ಗಿರೀಶ್ ಕಾಮತ್ ಅವರಿದ್ದಾರೆ, ಹೇಳಿ. ರಕ್ತ ಕ್ಯಾನ್ಸರ್ ಬಗ್ಗೆ ನಿಮ್ಮ ಸಮಸ್ಯೆ ಏನಾದರೂ ಇದೆಯಾ? ನಾನು ಇವತ್ತು ಹೇಳಿದೆ ರೀ ನಿಮ್ಗೆ, ಅಂದರೆ ಅದರೊಳಗೂ ಒಂದು 7-8 ನಮೂನಿ ಪ್ರಕಾರಗಳು ಇರ್ತಾವೆ. ಕೆಲವೊಂದು ಪೂರ್ತಿ ಶಾಶ್ವತಾಗಿನೇ ಹೋಗುವಂಥವು ಟ್ರೀಟ್ಮೆಂಟ್ ಮಾಡಿದ್ರೆ. ಕೆಲವೊಂದು ಏನಿರ್ತಾವೆ ಅಂದ್ರೆ ಹೋಗೋಂಗಿಲ್ಲ, ಆದರೆ ಈಗ ನಾವೇನು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹೆಂಗೆ ರೋಗ ಜೊತೆನೇ ಪೇಷೆಂಟ್ಗಳು ಬದುಕ್ತಾರೆ, ನಾರ್ಮಲ್ ಜೀವನ ನಡೆಸ್ತಾರೆ, ಹಂಗೆ ಮಾಡ್ಲಿಕ್ಕೆ ಬರ್ತದೆ. ರೋಗನೂ ಇರ್ತದೆ, ಪೇಷೆಂಟ್ಗೂ ತೊಂದರೆ ಆಗೋಂಗಿಲ್ಲ, ಇಂಥವು ಕೆಲವೊಂದು ಕ್ಯಾನ್ಸರ್ಗಳು ರಕ್ತದ್ದು. ಇನ್ನೊಂದು ಕೆಲವೊಂದು ಏನಿರ್ತಾವೆ ಪೂರ್ತಿ ಬಿಟ್ಟು ಹೋಗ್ಬಿಡ್ತಾವೆ. ಡಾಕ್ಟರ್ ಲಿಂಫೋಮಾ ಅಂತ ಹೇಳ್ತಾರಲ್ಲ ಸರ್, ಮೆಡಿಸಿನ್ ಅದೇ ಸರ್, ಮೆಡಿಸಿನ್ ಅದ. ಅದೇ ನಾವು ಇವತ್ತು ಹೇಳಲಿಕ್ಕೆ ಈ ಪ್ರೋಗ್ರಾಮ್ ಇಟ್ಟಿದ್ದು. ಏನಂದ್ರೆ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಮೆಡಿಸಿನ್ ಇದೆ, ಮತ್ತೆ ಅದರಿಂದ ಆರೋಗ್ಯವಾಗಿ ಜೀವನ ನಡೆಸಬಹುದು ಅಂತ ಹೇಳಲಿಕ್ಕೆ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಇವತ್ತು ಇಟ್ಕೊಂಡ್ವಿ. ಖಂಡಿತವಾಗಿ ತಜ್ಞವೈದ್ಯರನ್ನು ಭೇಟಿಯಾಗಿ. ಡಾಕ್ಟರ್, ವಿಶೇಷವಾಗಿ ಲಿಂಫೋಮಾ ಅನ್ನೋದು ಒನ್ ಆಫ್ ದಿ ರಕ್ತ ಕ್ಯಾನ್ಸರ್ ಒಳಗೆ ಬೆಸ್ಟ್ ಕ್ಯಾನ್ಸರ್ ಅಂದ್ರೆ ಅದಕ್ಕೆ ಸಾಕಷ್ಟು ಮೊದಲೇ ಎಚ್ಚರಿಕೆ ವಹಿಸಿ ಖಂಡಿತವಾಗಿ ಆರಾಮಾಗ್ತದೆ. ಇದ್ರ ಬಗ್ಗೆ ಮಾಹಿತಿ ಕೊಡಿ. ಲಿಂಫೋಮಾ ಅನ್ನೋದು ಏನದ ಸರ್? ಇದು ಲಿಂಫ್ ನೋಡ್ಸ್ ಅಂತೇಳಿ ಹೇಳ್ತೀವಿ ನಾವು, ಹದಗಡ್ಲಿ ಅಂತೇನಿರ್ತದೆ ಅದರೊಳಗೆ ಒಂದು ಬರುವಂಥದ್ದು ಕ್ಯಾನ್ಸರ್. ಈಗ ಹೊಸವೆಲ್ಲ ಟ್ರೀಟ್ಮೆಂಟ್ಗಳು ರಿಟುಕ್ಸ್ಮ್ಯಾಬ್ ಅಂತೇಳಿ ಹಿಂಗೆ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತೇಳಿ ಹೇಳ್ತೀವಿ, ಭಾಳ ಕಡಿಮೆ ಸೈಡ್ ಇಫೆಕ್ಟ್ ಒಳಗೆ ಭಾಳ ಚಲೋ ತಂಗೆ ಟ್ರೀಟ್ಮೆಂಟ್ ಮಾಡಿ ಬರೀ ಒಂದು 6 ಸೈಕಲ್ ಕೊಟ್ಟರೆ ಆರಾಮ ಮಾಡ್ಲಿಕ್ಕೆ ಬರ್ತದೆ. ಧನ್ಯವಾದಗಳು. ಕೊನೆ ಕರೆ, ಯಾಕಂದ್ರೆ ಸಮಯದ ಬಹಳ ಕೊರತೆ ಇದೆ. ಹಲೋ ಹಲೋ, ಕ್ಯಾನ್ಸರ್ ಎಷ್ಟು ನಮೂನಿ ಅದಾವ್ರಿ? ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತ್ರ ಕೇಳಿ ನೀವು. ರಕ್ತ ಕ್ಯಾನ್ಸರ್ ಬಗ್ಗೆ ತಜ್ಞ ವೈದ್ಯರು ಇರೋದು, ಅವ್ರು ಮಾತ್ರ ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದಾರೆ. ಕೇಳಿ ಹೇಳಿ ಸರ್. ಬ್ಲಡ್ ಕ್ಯಾನ್ಸರ್ ಒಳಗೆ ನಾ ಹೇಳಿದೆ ಅಕ್ಯೂಟ್ ಮತ್ತು ಕ್ರಾನಿಕ್ ಅಂತ ಹೇಳಿ, ಅದರೊಳಗೆ ಮತ್ತೆ ಎರಡೆರಡು ಸಬ್ ಟೈಪ್ಸ್ ಇರ್ತಾವ ಅಂತ ಹೇಳಿ. ಸಮಯ ಕೊರತೆ ಆಗ್ತಾ ಇದೆ, ಕೊನೆ ಕರೆ ತೆಗೆದುಕೊಂಡು ಬರೋಣ. ಹಲೋ ನಮಸ್ಕಾರ. ಹಲೋ ಮತ್ತೆ ಹೇಳಿ. ಶಿವಲಿಂಗ ಹಿರೇಮಠ ಮಾತಾಡು ಸರ್, ರಾಯಬಾಗ್ ಸರ್. ನಮ್ಮ ಜೀವನದಲ್ಲಿ ರಕ್ತ ಕ್ಯಾನ್ಸರ್ ಬರದೇ ಆಗಿರುವಂತ ಏನಾದ್ರೂ ಕ್ರಮಗಳು ಇವಿದ್ದರೆ ಹೇಳಲ್ಲ ಸರ್? ಡಾಕ್ಟರ್ ಹೇಳ್ತಾರೆ, ಕಡಿತ ಮಾಡ್ತಾ ಇದ್ದೇನೆ ಕೇಳಿ. ಸರ್, ನಾವು ಏನಾರ ಮಾಡಿ ಅದನ್ನ ಪ್ರಿವೆಂಟ್ ಮಾಡ್ತೀವಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಂದಿತ್ತು ಆದ್ರೆ ಯಾರಿಗಾರ ಅದನ್ನ ನಾವು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ. ಇವತ್ತು ಎಸ್ ಡಿ ಎಂ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮದೊಳಗೆ ರಕ್ತದ ಅರ್ಬುದ ಈ ಕುರಿತಂತೆ ಡಾಕ್ಟರ್ ಗಿರೀಶ್ ಕಾಮತ್ ಅವರು ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ದಾರೆ, ಸಾಕಷ್ಟು ಕರೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಡಾಕ್ಟರ್ ಗಿರೀಶ್ ಕಾಮತ್ ಅವರು ಈ ದೂರವಾಣಿ ಸಂಖ್ಯೆ 0836247371013 ಇದರೊಳಗೆ ಲಭ್ಯ ಇರ್ತಾರೆ. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836277777. ಇದಕ್ಕೆ ಕರೆ ಮಾಡಬೇಕು. ಈ ವಾರದ ಪ್ರಶ್ನೆ ಏನದ ದಯವಿಟ್ಟು ಕೇಳಿ. ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥ ಅಕ್ಯೂಟ್ ಲಿಂಫೋ ಬ್ಲಾಸ್ಟಿಕ್ ಲ್ಯುಕೋಮಿಯಾ ಎಂಬ ರಕ್ತದ